ఉణాదికోష్ 221 స్రువహ కహ చిక్ చ తనోతే రనశ్చ వహ గ్లానుదిభ్యాం డౌ చ్వి రవ్యయం చివి రవ్యయం రాతేర్డైహి గమేర్డోహో భ్రమేహే చ డూహు భృయహ ఉత చ సూయూరు వృయోయుచ్ అసే రసచ్ ఉందేర్నలోపశ్చ గమేర్గశ్చ బహుళమన్యత్రాపి రంజే హే క్యున్ భూసూధు బ్రహ్జిభ్యశ్చందసి భూసూధు ಭ್ರಷ್ಟಿಭ್ಯಶ್ಚಂದಸಿ ಭೂಸೂಧು ಭ್ರಷ್ಟಿಭ್ಯಶ್ಚಂದಸಿ ಭೂಸೂಧು ಭ್ರಷ್ಟಿಭ್ಯಶ್ಚಂದಸಿ ಭೂಸೂಧು ಭ್ರಷ್ಟಿಭ್ಯಶ್ಚಂದಸಿ ಭೂಸೂಧು ಭ್ರಷ್ಟಿಭ್ಯಶ್ಚಂದಸಿ ಭೂಸೂಧು ಭ್ರಷ್ಟಿಭ್ಯಶ್ಚಂದಸಿ ಭೂಸೂಧು ಭ್ರಷ್ಟಿಭ್ಯಶ್ಚಂದಸಿ ಭೂಸೂಧು ಭ್ರಷ್ಟಿಭ್ಯಶ್ಚಂದಸಿ ಕೃ ಪೃ ವೃಜಿ ಮಂದಿ ಮಂದಿ ನಿಧಾಯ ಕ್ಯುಃ ಕೃ ಪೃ ವೃಜಿ ಮಂದಿ ನಿಧಾಯ ಕ್ಯುಃ ಕೃ ಪೃ ವೃಜಿ ಮಂದಿ ನಿಧಾಯ ಕ್ಯುಃ ಕೃ ಪೃ ವೃಜಿ ಮಂದಿ ನಿಧಾಯ ಕ್ಯುಃ ಕೃ ಪೃ ವೃಜಿ ಮಂದಿ ಕೃ ಪೃ ವೃಜಿ ಮಂದಿ ನಿಧಾಯ ಕ್ಯುಃ ಕೃ ಪೃ ವೃಜಿ ಮಂದಿ ನಿಧಾಯ ಕ್ಯುಃ ಕೃ ಪೃ ವೃಜಿ ಮಂದಿ ನಿಧಾಯ ಕ್ಯುಃ ದೃಶ್ಯರ್ದಿಶಚ್ಚ ಸಂಜ್ಞಾಯಾಂ ಧೃಶ್ಯರ್ಧಿಶಚ್ಚ ಸಂಜ್ಞಾಯಾಂ ಧೃಶ್ಯರ್ಧಿಶಚ್ಚ ಸಂಜ್ಞಾಯಾಂ ಧೃಶ್ಯರ್ಧಿಶಚ್ಚ ಸಂಜ್ಞಾಯಾಂ ಧೃಶ್ಯರ್ಧಿಶಚ್ಚ ಸಂಜ್ಞಾಯಾಂ ಧೃಶ್ಯರ್ಧಿಶಚ್ಚ ಸಂಜ್ಞಾಯಾಂ ಧೃಶ್ಯರ್ಧಿಶಚ್ಚ ಸಂಜ್ಞಾಯಾಂ ದೃಶೇಹೇ ಧಿಶಚ್ಚ ಸಂಜ್ಞಾಯಾಂ ಧೃಶೇಹೇ ಧಿಶಚ್ಚ ಸಂಜ್ಞಾಯಾಂ ಹಂತೇರ್ ಹಂತೇರ್ ಘರಚ್ ಹಂತೇರ್ ಘುರಚ್ ಹಂತೇರ್ ಘುರಚ್ ಹಂತೇರ್ ಘುರಚ್ ಹಂತೇರ್ ಘುರಚ್ ಹಂತೇರ್ ಘುರಚ್ ಹಂತೇರ್ ಘುರಚ್ ಹಂತೇರ್ ಘುರಚ್ ವರ್ತಮಾನೆ ಪೃಷದ್ ಬೃಹನ್ ಮಹಜ್ಜ ಗಚ್ಚತ್ರುವಚ್ಚ ಬೃಹನ್ ಮಹಜ್ಜ ಗಚ್ಚತ್ರುವಚ್ಚ ವರ್ತಮಾನೆ ಪೃಷದ್ ವರ್ತಮಾನೆ ಪೃಷದ್ ಬೃಹನ್ ಮಹಜ್ಜ ಗಚ್ಚತ್ರುವಚ್ಚ ವರ್ತಮಾನೆ ಪೃಷದ್ ಬೃಹನ್ ಮಹಜ್ಜ ಗಚ್ಚತ್ರುವಚ್ಚ ವರ್ತಮಾನೆ ಪೃಷದ್ ಬೃಹನ್ ಮಹಜ್ಜ ಗಚ್ಚತ್ರುವಚ್ಚ ವರ್ತಮಾನೆ ಪೃಷದ್ ಬೃಹನ್ ಮಹಜ್ಜ ಗಚ್ಚತ್ರುವಚ್ಚ ಸಂಶ್ಚತ್ರುಪದ್ವೇಹತ್ ಸಂಶ್ಚತ್ರುಪದ್ವೇಹತ್ ಸಂಶ್ಚತ್ರುಪದ್ವೇಹತ್ ಸಂಶ್ಚತ್ರುಪದ್ವೇಹತ್ ಸಂಶ್ಚತ್ರುಪದ್ವೇಹತ್ ಸಂಶ್ಚತ್ರುಪದ್ವೇಹತ್ ಸಂಶ್ಚತ್ರುಪದ್ವೇಹತ್ ಸಂಶ್ಚತ್ರುಪದ್ವೇಹತ್ ಸಂಶ್ಚತ್ರುಪದ್ವೇಹತ್ ಸಂಶ್ಚತ್ರುಪದ್ವೇಹತ್ ಸಂಶ್ಚತ್ರುಪದ್ವೇಹತ್ ಛಂದಸ್ಯ ಸಾನಚ್ ಸು ಜೃಭ್ಯಾಂ ಛಂದಸ್ಯ ಸಾನಚ್ ಸು ಜೃಭ್ಯಾಂ ಛಂದಸ್ಯ ಸಾನಚ್ ಸು ಜೃಭ್ಯಾಂ ಕಂಟಿನ್ಯೂಡ್.